ನಮಸ್ಕಾರ ಕರ್ನಾಟಕ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 ಜನವರಿ 23, 24 ಮತ್ತು 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. जन जन का रखे ध्यान टीबी मुक्त भारत अभियान. जन जन का रखे ध्यान टीबी मुक्त भारत अभियान. निक्षय मित्र तो हम सबका साथ निभाते. टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार. निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. जन-जन का रखे ध्यान टीबी मुक्त भारत अभियान. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. ಈಗ ಕೇಳಿ ಕದ್ರಿ ಉದ್ಯಾನವನದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯಲಿರುವ ಫಲ ಪುಷ್ಪ ಪ್ರದರ್ಶನದ ಕುರಿತು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಮಂಜುನಾಥ್ ಡಿ ಹಾಗೂ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಪ್ರಮೋದ್ ಸಿಎಂ ಅವರೊಂದಿಗೆ ಸಂದರ್ಶನ. ಶ್ರೋತೃಗಳೇ, ಪ್ರತಿ ವರ್ಷವೂ ಕೂಡ ನಮ್ಮ ಕದ್ರಿ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ತೋಟಗಾರಿಕಾ ಇಲಾಖೆ ನಡೆಸ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಿದ್ದಂತಹ ಸಂಗತಿ. ಈ ವರ್ಷ ಕೂಡ ಇದೇ ಗುರುವಾರದಿಂದ ಅದು ನಡೀಲಿಕ್ಕಿದೆ. ಅದರ ತಯಾರಿ ಮತ್ತು ಯಾವ ರೀತಿಯಲ್ಲೆಲ್ಲ ಈ ವರ್ಷದ ಅದರ ವ್ಯವಸ್ಥೆಗಳು ಇರ್ತವೆ ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಮಂಜುನಾಥ್ ಡಿ ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರು ರಾಜ್ಯ ವಲಯ ತೋಟಗಾರಿಕಾ ಇಲಾಖೆ ಇವರು ಪ್ರಮೋದ್ ಸಿಎಂ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಫಲಪುಷ್ಪ ಪ್ರದರ್ಶನ ನಡೆಸ್ತಾ ಇರುವುದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಂಗಳೂರಿನ ಕದ್ರಿ ಪಾರ್ಕ್ನ ತೋಟಗಾರಿಕೆ ಇಲಾಖೆಯ ಉದ್ಯಾನವನದಲ್ಲಿ ದಿನಾಂಕ 23 ಜನವರಿ 2025 26 ಜನವರಿ 2025 4 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಶ್ರೀ ಯು ಟಿ ಖಾದರ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಹೂಗಳ ಮಾದರಿ ವಿನ್ಯಾಸಣೆಯನ್ನು ಮಾನ್ಯ ತೋಟಗಾರಿಕೆ ಸಚಿವರಾದ ಮಲ್ಲಿಕಾರ್ಜುನ್ ಸಾಹೇಬರು ನಡೆಸಿಕೊಡ್ತಾರೆ. ಅದೇ ರೀತಿ ಈ ಒಂದು ಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಶಾಸಕರಾದಂಥ ವೇದವ್ಯಾಸ ಕಾಮತ್ ಸಾಹೇಬರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಅದೇ ರೀತಿ ಎಲ್ಲ ಜಿಲ್ಲೆಯ ಗೌರವಾನ್ವಿತ ಜನಪ್ರತಿನಿಧಿಗಳಾದಂಥ ಲೋಕಸಭಾ ಸದಸ್ಯರು, ಮಾನ್ಯ ಶಾಸಕರು ವಿಧಾನಸಭೆ ಮತ್ತು ಶಾಸಕರು ವಿಧಾನ ಪರಿಷತ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮತ್ತು ಜಿಲ್ಲಾ ನಿಗಮ ಮಂಡಳಿಗಳ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಇವರುಗಳ ಸಹಕಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆಯಾಗಿರುವ ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿ ಈ ಒಂದು ಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಒಂದು ಸಮಿತಿಯ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ. ಇವರುಗಳೆಲ್ಲರ ಸಲಹೆ ಮತ್ತು ಇದರ ಮೇರೆಗೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರಮೋದ್ ಅವರಿಗೆ ಇದರ ತಯಾರಿ ಯಾವ ತರ ನಡೀತಾ ಇದೆ ಸರ್? ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಕದ್ರಿ ಉದ್ಯಾನವನದಲ್ಲಿ ವಿವಿಧ ಹೂವಿನ ಕುಂಡಗಳನ್ನು ಅಂದಾಜು ಒಂದು 20-25 ಸಾವಿರ ಹೂವಿನ ಕುಂಡಗಳನ್ನು ಬೆಳೆಸಿ ಪ್ರದರ್ಶನದಲ್ಲಿ ನಾವು ಜೋಡಿಸುತ್ತೇವೆ. ಇದರ ಜೊತೆಗೆ ಕೆಲವು ತರಕಾರಿಗಳ ಪ್ರಾತ್ಯಕ್ಷತೆಗಾಗಿ ತರಕಾರಿ ಒಂದು ಮಿನಿ ತೋಟಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇದರ ಜೋಡಣೆಯನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಮಾಡಿ ಎಲ್ಲರಿಗೂ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗುವುದು. ಮತ್ತೆ ಫಲಪುಷ್ಪ ಪ್ರದರ್ಶನವನ್ನು ಹೆಚ್ಚು ಆಕರ್ಷಣೆಯಾಗಿ ಮಾಡುವ ಉದ್ದೇಶದಿಂದ ಕೆಲವು ಹೂವಿನ ಕಲಾಕೃತಿಗಳನ್ನು ತಯಾರಿಸಿ ಅದರಲ್ಲಿ ಇಡಲು ನಾವು ತೀರ್ಮಾನಿಸಿದ್ದೇವೆ. ವಿವಿಧ ಹೂವುಗಳಿಂದ ಇರಬಹುದು ಅಥವಾ ಸಿರಿಧಾನ್ಯಗಳಿಂದ ಮಾಡಿರುವಂತಹ ಕಲಾಕೃತಿ ಇರಬಹುದು, ಇದನ್ನೆಲ್ಲ ಫಲಪುಷ್ಪ ಪ್ರದರ್ಶನದಲ್ಲಿ ಜೋಡಿಸಿ ಹೆಚ್ಚು ಆಕರ್ಷಣೆ ಮಾಡಲು ನಾವು ತೀರ್ಮಾನ ಮಾಡಿದ್ದೇವೆ. ಇದರ ಜೊತೆಗೆ ಹಣ್ಣು ಅಥವಾ ಇರ್ಬೋದು, ತರಕಾರಿ ಇರ್ಬೋದು, ಇದರ ಕೆತ್ತನೆ ಮಾಡೋದು, ಮತ್ತು ವಿವಿಧ ಮಳಿಗೆಗಳು, ಸಸ್ಯ ಸಂತೆ ಇರ್ಬೋದು ಅಥವಾ ವಿವಿಧ ತೋಟಗಾರಿಕಾ ಬೆಳೆಗಳು, ಮಾರಾಟಗಾರರು ಇವರನ್ನೆಲ್ಲ ಆಹ್ವಾನಿಸಿ ಈ ಫಲಪುಷ್ಪ ಪ್ರದರ್ಶನವನ್ನು ಹೆಚ್ಚು ಆಕರ್ಷಣೆಗೆ ಮಾಡಲು ಈಗಾಗಲೇ ನಾವು ಯೋಜನೆಯನ್ನು ರೂಪಿಸಿದ್ದೇವೆ. ಮಂಜುನಾಥ್ ಸರ್, ಈಗ ಯೋಜನೆಯನ್ನು ರೂಪಿಸಿದಂತೆ ನೀವು ಮೊದಲಿಂದ ಬರ್ತಾ ಇರುವಂಥವರಿಗೆ ನೀವು ಆಹ್ವಾನವನ್ನು ಕಳಿಸಿದ್ದೀರಿ ಹೇಳಿದ್ರಿ, ಅವರ ಪ್ರತಿಕ್ರಿಯೆ ಮತ್ತು ಏನೇನು ಅಲ್ಲಿ ವಿಷಯಗಳೆಲ್ಲ ಇರಬಹುದು? ಈಗ ಆಗಲೇ ನಮ್ಮ ಸಹೋದ್ಯೋಗಿ ಮಿತ್ರರು ಹೇಳ್ತಾ ಇದ್ದಂಗೆ ಪ್ರಮುಖ ಆಕರ್ಷಣೆ, ಈ ವರ್ಷದ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಐಫೆಲ್ ಟವರ್. ಇದು ಸುಮಾರು 20 ಎತ್ತರ, 12 ಉದ್ದ ಮತ್ತು ಅಗಲ, 22 ಎತ್ತರದ ವಿನ್ಯಾಸದಲ್ಲಿ ಬಯಲು ರಂಗಮಂದಿರದ ಒಂದು ಆವರಣದಲ್ಲಿ ಈ ಒಂದು ವಿವಿಧ ಪುಷ್ಪಗಳಿಂದ ಅಲಂಕೃತಗೊಳಿಸಿ ಇದನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮತ್ತೆ ಒಂದು 6-7 ವಿವಿಧ ಬಗೆ, ಅಂದರೆ ಮಶ್ರೂಮ್ ಇರ್ಬೋದು, ಸೆಲ್ಫಿ ಸ್ಟ್ಯಾಂಡ್ ಇರ್ಬೋದು, ಮತ್ತು ಜೊತೆಗೆ ಈ ಒಂದು ಸ್ವಾನ್ ನಮಾದರಿ, ಅದರ ಜೊತೆಗೆ ಕೆನಾನ್ ನಮಾದರಿ, ಈ ಥರ ಮತ್ತು ಮಕ್ಕಳಿಗೆ ಆಕರ್ಷಣೆ ಮಾಡೋ ದೃಷ್ಟಿನಲ್ಲಿ ಡೊನಾಲ್ಡ್ ಡಕ್, ಆ ಥರದ್ದೆಲ್ಲ ಸ್ವಲ್ಪ ಮಾದರಿಗಳನ್ನ ಮಕ್ಕಳು, ಯುವಕರು ಮತ್ತು ಹಿರಿಯ ನಾಗರಿಕರು ಇವರ ಮೂರು ರೀತಿಯ ಪ್ರೇಕ್ಷಕರನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಏನು ಪಿಲಿಕುಳದವರ ಸಹಕಾರ, ನಿಸರ್ಗಧಾಮದವರ ಸಹಕಾರದೊಂದಿಗೆ ವೆಸ್ಟರ್ನ್ ಘಾಟ್ ಸ್ಪೀಸೀಸ್, ಅಂದರೆ ಪಶ್ಚಿಮ ಘಟ್ಟ ಪ್ರದೇಶದ ಸಸ್ಯ ಪ್ರಭೇದಗಳ ಒಂದು ಯಾವ್ದಾವ ಸಸ್ಯಗಳಿದೆ ಅನ್ನೋದ್ರ ಮಾದರಿನ ಕೂಡ ನೋಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಅದೇ ಪಿಲಿಕುಳ ನಿಸರ್ಗಧಾಮದವರ ಸಹಕಾರದೊಂದಿಗೆ ಒಂದು ಔಷಧೀಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳ ಒಂದು ಮಾದರಿನ ಕೂಡ ನೋಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ. ಇದರ ಜೊತೆಗೆ ಸಹಜ ದೇಶಿ ಸೀಡ್ಸ್ ಆ್ಯಂಡ್ ರೈತ ಉತ್ಪಾದಕರ ಸಂಸ್ಥೆ ವತಿ, ಮೈಸೂರಿನವರ ವತಿಯಿಂದ ಕೃಷ್ಣಪ್ರಸಾದ್ ಅವರ ಸಹಕಾರದೊಂದಿಗೆ ನಾವು ಈ ಒಂದು ಗೆಡ್ಡೆ, ಗೆಣಸು ಮತ್ತು ದೇಸಿ ಬೀಜಗಳ ಒಂದು ಸಂಗ್ರಹಣೆ ಏನಿದೆ ಆ ಮಾದರಿಗಳನ್ನ ಕೂಡ ವೀಕ್ಷಣೆ ಮಾಡಲಿಕ್ಕೆ ಈ ವರ್ಷದ ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾದ ಒತ್ತು ಕೊಟ್ಟು ಕಾರ್ಯಕ್ರಮ ನಡೆಸಲಿಕ್ಕೆ ಯೋಜನೆ ರೂಪಿಸಿಕೊಂಡಿದ್ದೀವಿ. ಇದರ ಜೊತೆಗೆ ಖಾಸಗಿ ನರ್ಸರಿಗಳ ಒಂದು ಪಾರ್ಟಿಸಿಪೇಷನ್ನಲ್ಲಿ ನಾವೀಗ ಒಂದು 15-20 ಜನ ಖಾಸಗಿ ನರ್ಸರಿಯವ್ರನ್ನ ಇನ್ವೈಟ್ ಮಾಡಿ ಎಲ್ಲ ಬಗೆಯ ಹಣ್ಣು, ಹೂ ಮತ್ತು ಅಲಂಕಾರಿಕ ಗಿಡಗಳು ಮತ್ತು ತರಕಾರಿ ಬೀಜಗಳು ಮತ್ತು ತರಕಾರಿ ಗಿಡಗಳು ಬಹಳ ಮುಖ್ಯವಾಗಿ, ಯಾರು ಟೆರೆಸ್ ಗಾರ್ಡನ್ನಲ್ಲಿ ಮನೆ ಕೈಹಿತ್ತಲಿನಲ್ಲಿ ಬೆಳೆಸಲಿಕ್ಕೆ ಬೇಕಾದಂಥವ್ರಿಗೆ ಗಿಡಗಳು ಸಿಗೋದಿಲ್ಲ, ಅದನ್ನ ಪ್ರೋಟ್ರೇನಲ್ಲಿ ಬೆಳೆಸಿ ಸುಮಾರು 1.5 ಲಕ್ಷದಷ್ಟು ತರಕಾರಿ ಸಸಿಗಳನ್ನು ಕೂಡ ವಿತರಣೆ ರೈತರಿಗೆ ಮಾರಾಟ ಮಾಡಲಿಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಇಲಾಖೆ ದರದಲ್ಲಿ ಒಂದು ಪ್ರತಿ ಸೀಡ್ಲಿಂಗ್ಗೆ 1 ರೂಪಾಯಿ ರೀತಿಯಲ್ಲಿ ಮಾರಾಟ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಇದು ಈ ವರ್ಷದ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆಗಳಲ್ಲಿರುವಂಥ ಅಂಶಗಳು. ಇದೀಗ ರಾಜ್ಯದಾದ್ಯಂತದ ಬೇರೆ ಬೇರೆ ವಿಭಾಗದ ಜನರು ಇದರಲ್ಲಿ ಭಾಗವಹಿಸ್ತಾರಾ, ಹೇಗೆ? ಹೆಚ್ಚಿನವರು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿನಲ್ಲಿ ಮತ್ತು ಸುತ್ತಮುತ್ತ ಉಡುಪಿ, ಮಡಿಕೇರಿ ಮತ್ತು ಚಿಕ್ಕಮಗಳೂರಿಗೆ ಹೊಂದ್ಕೊಂಡಂಥ ಪಾರ್ಟಿಸಿಪೆಂಟ್ಸ್ ಇವರುಗಳು ಜಾಸ್ತಿ ಬರ್ತಾ ಇದ್ದಾರೆ. ಅದ್ರ ಜೊತೆ ಕೆಲವರು ಬೆಂಗಳೂರಿಂದ ಬರುವಂಥವರು ಇದ್ದಾರೆ. ಇದರಲ್ಲಿ ಹೆಚ್ಚಿನದಾಗಿ ತೋಟಗಾರಿಕೆ ಒಂದು ಬೃಹತ್ ಉದ್ದಿಮೆಯ ರೂಪದಲ್ಲಿ ಮುನ್ನುಗ್ತಾ ಇದೆ. ಆ ನಿಟ್ಟಿನಲ್ಲಿ ಬೆಳೆ ಉತ್ಪಾದನೆ, ಬೆಳೆ ಸಂಸ್ಕರಣೆ ಮತ್ತು ಅವುಗಳನ್ನ ಮಾರುಕಟ್ಟೆ, ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರದರ್ಶನದಲ್ಲಿ ಪ್ರದರ್ಶನ ಮಾಡಬೇಕು ಪ್ಲಸ್ ಮಾರಾಟ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇಲಾಖೆಯಲ್ಲಿ ಈಗ ಜೇಂಕಾರ ಅಂತ ಒಂದು ಜೇನಿನ ಉತ್ಪನ್ನದ ಬ್ರ್ಯಾಂಡನ್ನು ಸೃಷ್ಟಿ ಮಾಡಿದ್ದೇವೆ. ಅದರಡಿ ಒಂದು ಎಲ್ಲ ಜೇನು ದಕ್ಷಿಣ ಕನ್ನಡ, ಮಡಿಕೇರಿ ಮತ್ತು ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ 4 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಜೇನು ಕೃಷಿಯನ್ನು ರೈತರು ಕೈಗೊಳ್ತಾರೆ. ಬಹಳಷ್ಟು ಜನರನ್ನು ಉದ್ದಿಮೆ ರೂಪದಲ್ಲಿ ಪೋಷಿಸ್ತಾ ಇದ್ದಾರೆ. ಅವರುಗಳಿಗೆಲ್ಲ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ತೋಟಗಾರಿಕೆ ಇಲಾಖೆಯ ಒಂದು ನೇತೃತ್ವದಲ್ಲಿ ಜೇಂಕಾರ ಅನ್ನೋ ಒಂದು ಬ್ರ್ಯಾಂಡನ್ನು ಮಾಡಿದ್ದೀವಿ. ಅದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ನೀಡುವಂಥದ್ದು, ಆ ಬ್ರ್ಯಾಂಡ್ನಲ್ಲಿ ಎಲ್ಲ ನೋಂದಾಯಿಸಿಕೊಂಡು ಒಂದು ಗುಣಮಟ್ಟದ ಜೇನು ಸಂಸ್ಕರಣೆ ಮತ್ತು ಮಾರಾಟ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿದ್ದೀವಿ. ಅದಕ್ಕೋಸ್ಕರ ಹೂವಿನ ಮಾದರಿನಲ್ಲೇ ಒಂದು ಆಕೃತಿನಲ್ಲಿ ಜೇನಿನ ಹುಳವನ್ನು ಸೃಷ್ಟಿ ಮಾಡಿ ಆಕರ್ಷಣೆ ಮಾಡಬೇಕು, ಜೊತೆಗೆ ಆ ಬ್ರ್ಯಾಂಡನ ಪರಿಕಲ್ಪನೆ ಜೇನು ಕೃಷಿಯಲ್ಲಿ ತೊಡಕೊಂಡವ್ರಿಗೆಲ್ಲ ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ಈ ವರ್ಷ ವಿಶೇಷವಾಗಿ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಯೋಜನೆ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ಸಿದ್ಧತೆಗಳು, ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಸರಿ, ಪ್ರದೀಪ್ ಸರ್ ಅವರು, ಈಗ ಯಾರ್ಯಾರು ಭಾಗವಹಿಸ್ಬೋದು ಈ ಕಾರ್ಯಕ್ರಮದಲ್ಲಿ, ಮತ್ತೆ ಸಮಯ ಮತ್ತೆ ಯಾವ್ಯಾವ ದಿವಸಗಳಲ್ಲಿ ಭಾಗವಹಿಸ್ಬೋದು? ಫಲಪುಷ್ಪ ಪ್ರದರ್ಶನ ಈಗಾಗಲೇ ನಮ್ಮ ಸಾಹೇಬರು ಹೇಳಿದಾಗೆ 23ಕ್ಕೆ 11 ಗಂಟೆಗೆ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆ ಆದ ನಂತರ ಎಲ್ಲ ಸಾರ್ವಜನಿಕರು, ಮಕ್ಕಳು ಮತ್ತು ಎಲ್ಲರಿಗೂ ಭಾಗವಹಿಸಲು ಅವಕಾಶ ಇದೆ. ಶಾಲಾ ಮಕ್ಕಳು ಅವರು ಸಮವಸ್ತ್ರದಲ್ಲಿ ಶಾಲೆಯ ಶಿಕ್ಷಕರೊಂದಿಗೆ ಬಂದಾಗ ಉಚಿತವಾಗಿ ಪ್ರವೇಶಕ್ಕೆ ಅವಕಾಶ ನೀಡಲಾಗಿರುತ್ತದೆ. ಮತ್ತೆ ಬೇರೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮಿನಿಮಮ್ 30 rupees ಅಡಲ್ಟ್ಸ್ ಮತ್ತು ಸಣ್ಣ ಮಕ್ಕಳಿಗೆ 20 rupees ಟಿಕೆಟ್ ವಿತರಣೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಅಂದಾಜು ಒಂದು 15,000-20,000 ಜನ ಪ್ರತಿ ದಿವಸ ಬರುವ ಅಂದಾಜು ಮಾಡಲಾಗಿದೆ. ಒಟ್ಟಾರೆ ಒಂದು 70,000-80,000 ಜನ ವೀಕ್ಷಣೆ ಮಾಡಬಹುದು ಅಂತೇಳಿ ಈಗಾಗಲೇ ನಾವೊಂದು ಅಂದಾಜನ್ನು ಮಾಡಲಾಗಿರುತ್ತದೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ? ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಇರುತ್ತದೆ. ಸರ್, ಇದರಲ್ಲಿ ಏನಾದರೂ ಪ್ರಾತ್ಯಕ್ಷಿಕೆಗಳು ಇಂಥದ್ದನ್ನೇನಾದರೂ ಮಾಡುವಂತಹ ಯೋಜನೆಗಳಿದ್ದಾವೆ? ಇದೆಲ್ಲ ಹೆಚ್ಚು ಕಡಿಮೆ ಏನೀಗ ನಾವು ರೂಪಿಸ್ಕೊಂಡಿದ್ದೀವಿ. ಲೈವ್ ಡೆಮಾನ್ಸ್ಟ್ರೇಷನ್ಸ್ ಅಂತಾನೆ ಇದೆಲ್ಲ. ಅಂದರೆ ಈಗಾಗಲೇ ಯಾವುದು ಅದೇನು ಸುಮ್ಮನೆ ಹೋಗುವಂಥದ್ದೇನಿಲ್ಲ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೂರ್ವ ಸಿದ್ಧತೆ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಈ ಸಮಯದಲ್ಲಿ ಕಳೆದ 4 ತಿಂಗಳಿಂದ ನಮ್ಮ ಸಹೋದ್ಯೋಗಿಗಳು ಮತ್ತು ಅವರ ತಂಡ ಅವಿರತವಾಗಿ ಇದರಲ್ಲಿ ತೊಡಗಿಸ್ಕೊಂಡಿದೆ. ಸುಮಾರು 30 ಬಗೆಯ ಲೈವ್ ಇದೇ ಮಂಗಳೂರಿನ ಪರಿಸರದಲ್ಲಿ ಬೆಳೆಸಿರುವಂಥ ಹೂಗಳು ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲೇ ಬೆಳೆಸಿರೋದು ನಾವು, ಪಾಟ್ ಮಿಕ್ಸ್ಚರ್ ಇಲ್ಲೇ ರೆಡಿ ಮಾಡಿ ಪಾಟ್ಗಳಲ್ಲಿ ಅದನ್ನ ಬೆಳೆಸಿ ನೀರು ಹಾಕಿ ಗೊಬ್ಬರ ಹಾಕಿ. ಫ್ಲವರ್ ಶೋನಲ್ಲಿ ವಿಶೇಷ ಏನಂತಂದರೆ ವಿವಿಧ ಜಾತಿಯ 30 ವಿವಿಧ ಜಾತಿ ಏನು ಹೂಗಳು ಬೆಳೆದಿದೆ, ಆ ಹೂಗಳು ಒಂದೊಂದು ರೀತಿಯಲ್ಲಿ ಅಂದರೆ ಫ್ಲವರಿಂಗ್ ಬರುವಂಥ ಇರುತ್ತೆ. ಒಂದು 45 ದಿನಕ್ಕೆ ಬರುತ್ತೆ, ಒಂದು 60 ದಿನಕ್ಕೆ ಬರುತ್ತೆ, ಒಂದು 75 ದಿನಕ್ಕೆ ಬರುತ್ತೆ, ಒಂದು 90 ದಿನಕ್ಕೆ ಬರುತ್ತೆ. ನಾವು ಬೇರೆ ಬೇರೆ ಡೇಟ್ಸಲ್ಲಿ ಅದನ್ನ ಪ್ಲಾಂಟಿಂಗ್ ಮಾಡಿಕೊಂಡು ಈ ದಿನಕ್ಕೆ ಅಂದರೆ ಈ ಗಣರಾಜ್ಯೋತ್ಸವದ ಅಂಗವಾಗಿ ನಾವೇನು ಈ ಒಂದು ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ 4 ದಿನಗಳ ಕಾಲ ನಡೆಸ್ತಾ ಇದ್ದೀವಿ. ಆ 4 ದಿನಗಳ ಕಾರ್ಯಕ್ರಮಕ್ಕೆ ಹೊಂದಿಕೊಳ್ಳೋ ರೀತಿಯಲ್ಲಿ ಆ ದಿನಕ್ಕೆ ಎಲ್ಲ ಫ್ಲವರ್ಸು ನೋಡುಗರಿಗೆ ಸಿಗೋ ರೀತಿಯಲ್ಲಿ ಕಲ್ಪನೆ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರುವಂತದ್ದು ಇದು ಲೈವ್ ಡೆಮಾನ್ಸ್ಟ್ರೇಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಿದ್ರೆ ಇದರ ತಯಾರಿ ಸುಮಾರು 4 ತಿಂಗಳಿಂದಲೇ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಗಣರಾಜ್ಯೋತ್ಸವ ಸಂದರ್ಭದಲ್ಲೇ ಇದು ಪ್ರಾರಂಭ ಆಗ್ತಾ ಇತ್ತು. ಹೌದು, ಈಗ ಸ್ವಲ್ಪ ಮೊದಲೇ ಪ್ರಾರಂಭ ಮಾಡಿದ್ದು ಇಲ್ಲ, ಗಣರಾಜ್ಯೋತ್ಸವದ ದಿನ ಉದ್ಘಾಟನೆ ಆಗ್ತಾ ಇತ್ತು. ನಾವು ಏನಂದ್ರೆ ರಜಾ ದಿನಗಳು ನಮಗೆ ಸಾರ್ವಜನಿಕರಿಗೆ ಬಹಳ ಮುಖ್ಯ ಆಗಿರುತ್ತೆ. ಅವರು ಸ್ವಲ್ಪ ಎಲ್ಲ ಫ್ರೀ ಇರ್ತಾರೆ ಆ ಟೈಮ್ನಲ್ಲಿ, ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಸಾರ್ವಜನಿಕರಿಗೆ ಇದು ಹೆಚ್ಚಿನ ರೀತಿಯಲ್ಲಿ ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ 2-3 ದಿನ ಮುಂಚಿತವಾಗಿ ಇದನ್ನು ಉದ್ಘಾಟನೆ ಮಾಡ್ಕೊಳ್ತಾ ಇದೆ. 4 ದಿನಗಳ ಕಾಲ ಕಾರ್ಯಕ್ರಮ ಇರೋದ್ರಿಂದ ಗಣರಾಜ್ಯೋತ್ಸವದ ದಿನ ರಾತ್ರಿ 9 ಗಂಟೆಗೆ ಇದು ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಅಂದರೆ 23ಕ್ಕೆ ಪ್ರಾರಂಭ ಆಗಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಇದು ಮುಕ್ತಾಯಗೊಳ್ಳೋ ರೀತಿಯಲ್ಲಿ ಯೋಜನೆ ರೂಪಿಸಿಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಈಗ ಇದರ ಬಗ್ಗೆ ಏನಾದರೂ ಕೂಡ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಈ ವಿಷಯದಲ್ಲಿ ಏನು ಕೊಡಬೇಕು ಅಂತಿದ್ದೀರಿ, ಮತ್ತೆ ಯಾವ ರೀತಿಯಲ್ಲಿ ಅವರ ಒಂದು ಸಹಕಾರವನ್ನು ಅಪೇಕ್ಷಿಸ್ತೀವಿ? ನಾವು ಸಾರ್ವಜನಿಕರಿಗೆ ಮನವಿ ಏನಂತಂದರೆ, ಇದೊಂದು ಅತ್ಯುತ್ತಮವಾದಂಥ ಅವಕಾಶ. ವಿವಿಧ ವರ್ಣದ ಹೂಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟಂಥ ಹೂವಿನ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿ, ಜೊತೆಗೆ ಈ ಒಂದು ಎಲ್ಲ ಖಾಸಗಿ ನರ್ಸರಿಗಳು ಕೂಡ ಸಹಭಾಗಿತ್ವದಲ್ಲಿ ಬರ್ತಾ ಈ ಒಂದು ಒಂದೇ ಅಂಬರದಲ್ಲಿ ಬರ್ತಾ ಇರೋದ್ರಿಂದ ಬೇರೆ ಬೇರೆ ಎಲ್ಲ ಜಾತಿಯ ಅಲಂಕಾರಿಕ ಹಣ್ಣು ಹೂವು ಮತ್ತು ತರಕಾರಿಯ ಗಿಡ ಬೀಜ ಎಲ್ಲ ಇಲ್ಲಿ ಲಭ್ಯ ಆಗ್ತಾ ಇರೋದ್ರಿಂದ ಈ ಒಂದು ಸ್ಥಳೀಯರಿಗೆ ಅಂದರೆ ನಗರ ಪ್ರದೇಶದ ವ್ಯಾಪ್ತಿಯ ಜನರಿಗೆ ಇದೊಂದು ಉತ್ತಮವಾದಂಥ ಸದಾವಕಾಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಜಿಲ್ಲೆಯ ರೈತ ಬಾಂಧವರಿಗೂ ಕೂಡ ಇದೊಂದು ಉತ್ತಮ ವೇದಿಕೆಯಾಗುತ್ತೆ. ಈ ಒಂದು 4 ದಿನಗಳ ಕಾಲದ ಈ ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಣೆ ಮಾಡಬೇಕು ಅಂತ ನಾನು ತೋಟಗಾರಿಕೆ ಇಲಾಖೆಯ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಳ್ತೇನೆ. ಒಳ್ಳೆಯದು ಸರ್. ಮುಖ್ಯವಾಗಿ ನಾಳ್ದು ಏನು ಫಲಪುಷ್ಪ ಪ್ರದರ್ಶನ ಕದ್ರಿ ಪಾರ್ಕ್ನಲ್ಲಿ ನಡೀತಾ ಇದೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ಯುವಕರು ಮಕ್ಕಳು ಭಾಗವಹಿಸಲಿ, ಈ ಫಲಪುಷ್ಪ ಪ್ರದರ್ಶನ ಯಶಸ್ವಿಯಾಗಲಿ ಅನ್ನುವಂಥ ಆಶಯದೊಂದಿಗೆ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಮಾಹಿತಿಯನ್ನು ನೀಡಿದ್ದಕ್ಕೆ ಡಾಕ್ಟರ್ ಮಂಜುನಾಥ್ ಸರ್ ಹಾಗೂ ಪ್ರಮೋದ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಕದ್ರಿ ಉದ್ಯಾನವನದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯಲಿರುವ ಫಲಪುಷ್ಪ ಪ್ರದರ್ಶನದ ಕುರಿತು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಡಿ ಹಾಗೂ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಪ್ರಮೋದ್ ಸಿಎಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಮುಂದೆ ಕೇಳಿ ಜೇನು ಕುಟುಂಬದ ಪರಾರಿ ಹಾಗೂ ಪರಿಹಾರ. ಈ ಕುರಿತು ಶಿರಂಕಲ್ಲು ಕೃಷ್ಣ ಭಟ್ ಅವರೊಂದಿಗೆ ಮಾತುಕತೆ. ಕೇಳುಗರೆ, ಜೇನು ಕೃಷಿಯಲ್ಲಿ ಪ್ರಮುಖವಾಗಿ ಜೇನು ಬರುವಂತಹ ಕಾಲಕ್ಕಿಂತ ಪೂರ್ವವಾಗಿ ಜೇನಿನ ಅಭಾವ ಕಾಲ, ನಂತರದ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತಂದ್ರೆ ಈ ಜೇನು ಹುಳಗಳು ಅಥವಾ ಜೇನು ಕುಟುಂಬ ಪರಾರಿಯಾಗುವಂತಹ ಒಂದು ಸಮಯ. ಇದರನ್ನ ನಿರ್ವಹಣೆ ಮಾಡುವಂತಹದ್ದು ಸಮರ್ಥವಾಗಿ ಯಾವ ರೀತಿ ಮಾಡಬೇಕು, ಯಾವ ಕಾರಣಕ್ಕಾಗಿ ಜೇನು ಕುಟುಂಬಗಳು ಪರಾರಿ ಆಗ್ತವೆ, ಇದನ್ನ ತಡೆಗಟ್ಟುವಂತಹ ವಿಧಾನ ಹೇಗೆ, ಈ ವಿಚಾರವಾಗಿ ನಾವು

ನೊಣರಹಿತವಾದಂತಹ ಏರಿಯನ್ನು ಕೊಟ್ಟು ಅದನ್ನು ಕಾಪಾಡಬಹುದು. ಅಂತಹ ಸಂದರ್ಭದಲ್ಲಿ ಅಂದ್ರೆ ಹಿಂಗೆ ಇಂತಹ ಸಂದರ್ಭದಲ್ಲಿ ಪೆಟ್ಟಿಗೆಯನ್ನ ವಾರಕ್ಕೆ ಒಂದ್ಸರಿ ಆದ್ರೂ ಪರೀಕ್ಷಿಸ್ತಾ ಇರ್ಬೇಕಾ ಹೇಗೆ? ಹೌದು, ಮಳೆಗಾಲದಲ್ಲಿ ನಾವು ಏರಿಯನ್ನು ತೆಗೆದು ಪರೀಕ್ಷಿಸಬಾರದು, ಅಡಿಗಲಗೆ ಮಾತ್ರ ಪರೀಕ್ಷಿಸಬೇಕು ಮತ್ತು ಹೊರಗಿನಿಂದ ನೋಡ್ತಾ ಇರಬೇಕು. ಮಳೆಗಾಲದಲ್ಲಿ ನೀವು ಏರಿಯನ್ನು ತೆಗೆದು ಪರೀಕ್ಷಿಸಿದಾಗ ಆ ಮೊಟ್ಟೆ ಮರಿಗಳಿಗೆ ತಂಪಾದ ವಾತಾವರಣದಿಂದ ತೊಂದರೆಯಾಗಿ ಪರಾರಿಯಾಗೋದು ನಿಶ್ಚಿತ. ನಾವು ಏರಿಯನ್ನು ಪರೀಕ್ಷಿಸಬೇಕಾದ ಯಾವಾಗ ಅಂದ್ರೆ ಬದಿಯ ಏರಿಗಳಲ್ಲಿ ಸಿಕ್ಕಾಪಟ್ಟೆ ಈ ಮಯಣದ ಹುಳ ಜಾಸ್ತಿ ಆದ್ರೆ ಅಂದ್ರೆ ಅದು ಅಡಿಹಲಗೆಯಲ್ಲಿ ನಮಗೆ ಗೊತ್ತಾಗ್ತದೆ, ಈ ಜಿರಳೆ ಹಿಕ್ಕೆ ತರ ಒಂದು ಹಿಕ್ಕೆ ಬಿದ್ದಿರ್ತದೆ, ಅದ್ ಮಯಣವನ್ನು ತಿನ್ಲಿಕ್ಕೆ ಪ್ರಾರಂಭಿಸಿದವೆ ಈ ಮಯಣದ ಹುಳ ಅಂತ ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಬದಿಯ ಏರಿಯನ್ನು ಮಾತ್ರ ತೆಗೆದು ನೋಡ್ಬೇಕು, ಮಧ್ಯದ ಏರಿಗಳಿಗೆ ಮಯಣದ ಹುಳ ಪ್ರಾರಂಭದಲ್ಲಿ ಬಂದಿರೋದಿಲ್ಲ. ಆ ಬದಿಯ ಏರಿಯನ್ನು ಹುಳ ಬಂದಿದ್ರೆ ಅದನ್ನು ತುಂಡು ಮಾಡಿ ಬಿಸಾಡ್ಬೇಕು. ಈಗ ಪಾಲಾಗುವಿಕೆಗೂ ಈ ಪರಾರಿಯಾಗುವುದಕ್ಕೂ ಏನು ವ್ಯತ್ಯಾಸ ಇದೆ, ಮತ್ತು ಪಾಲಾಗುವುದಕ್ಕಿಂತ ಪೂರ್ವಭಾವಿಯಾಗಿ ಒಂದಷ್ಟು ರಾಣಿ ಕಣಗಳು ಇರುವುದನ್ನು ಕೂಡ ನಾವು ಗಮನಿಸಬಹುದು ಅಂತ, ಏನೇನು ವ್ಯತ್ಯಾಸ ಇದೆ ಇದರಲ್ಲಿ? ಪಾಲಾಗುವುದಂದ್ರೆ ನಮ್ಮ ಕುಟುಂಬ ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗ ಹೊರಟು ಹೋಗುದು, ಅಂದ್ರೆ ರಾಣಿಯಲ್ಲಿ ಒಂದು ಪೆರಮೋನ್ ಎನ್ನುವ ಒಂದು ರಸ ಸ್ರಾವವಾಗ್ತಾ ಇರ್ತದೆ. ಹೌದು, ಕೆಲಸಗಾರ ನೊಣಗಳಿಗೆ ಪೆರಮೋನ್ ಬೇಕೇ ಬೇಕು. ಆ ಪೆರಮೋನ್ ನಕ್ಕುತ್ತಾ ಅವುಗಳು ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತವೆ. ಈ ಕುಟುಂಬ ಏನು ಸಾಕಷ್ಟು ಪರಾಗ ಪುಷ್ಪರಸಗಳು ಸಿಕ್ಕಿದಾಗ ಕುಟುಂಬ ಬಲಿಷ್ಠವಾಗುತ್ತದೆ. ಕುಟುಂಬದಲ್ಲಿ ಅಂದರೆ ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ರಾಣಿ ಹುಳದ ಪೆರಮೋನ್ ಎನ್ನುವುದು ಅದಕ್ಕೆ ಸಾಕಾಗುವುದಿಲ್ಲ. ಅವುಗಳು ಮೊದಲಿಗೆ ಗಂಡು ನೊಣಗಳನ್ನು ಮಾಡುವ ಕೋಶಗಳನ್ನು ತಯಾರು ಮಾಡ್ತವೆ, ರಾಣಿಯನ್ನು ಪ್ರೇರೇಪಿಸುತ್ತದೆ, ಗಂಡು ಮೊಟ್ಟೆ ಅದರಲ್ಲಿ ಇರ್ತದೆ, ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಗಂಡು ನೊಣಗಳಾಗಿ ಸುಮಾರು ಒಂದು ತಿಂಗಳಾಗುವಾಗ ಮತ್ತೆ ರಾಣಿ ಕೋಶವನ್ನು ತಯಾರು ಮಾಡ್ತವೆ, ರಾಣಿಗೆ ಪ್ರೇರೇಪಿಸ್ತವೆ ಅದರಲ್ಲಿ ಮೊಟ್ಟೆ ಇಡ್ಲಿಕ್ಕೆ. ಅದಕ್ಕೆ ರಾಜಶಾಹಿ ರಸವನ್ನು ಕೊಟ್ಟು ದೊಡ್ಡದು ಮಾಡಿ ರಾಣಿ ಕಣಗಳನ್ನಾಗಿ ತಯಾರು ಮಾಡ್ತವೆ. ರಾಣಿ ಕಣದಿಂದ ರಾಣಿಯು ಹೊರಗೆ ಬರ್ಲಿಕ್ಕೆ ಇನ್ನೊಂದು ಎರಡು ದಿವಸ ಇರುವಾಗಲೇ, ಅಂದ್ರೆ ರಾಣಿ ಹೊರ ಬಂದ ನಂತರ ಪಾಲಾಗುದಲ್ಲ, ಇನ್ನೊಂದೆರಡು ದಿವಸ ಇರುವಾಗಲೇ ಈ ರಾಣಿ ನೊಣದ ಪೆರಮೋನ್ ಸಾಕಾಗದೇ ಇದ್ದಾಗ ಪಾಲಾಗ್ಲಿಕ್ಕೆ ಪ್ರಯತ್ನಿಸ್ತವೆ. ರಾಣಿ ಕಣ ಇದು ಕೋಶದಿಂದ ಹೊರ ಬರ್ಲಿಕ್ಕೆ ಒಂದು ದಿವಸ ಅಥವಾ ಎರಡು ದಿವಸ ಇರುವಾಗಲೇ ಒಂದು ಅರ್ಧ ಭಾಗ ನೊಣ ಅಥವಾ ಮುಕ್ಕಾಲು ಭಾಗ ನೊಣಗಳು ಈ ರಾಣಿ ಹಳೆ ರಾಣಿಯನ್ನು ತೆಕ್ಕೊಂಡು ಪರಾರಿ ಆಗ್ತದೆ, ಅಂದ್ರೆ ಪಾಲಾಗಿ ಹೋಗ್ತದೆ. ಇಲ್ಲಿ ಅರ್ಧ ಭಾಗ ಅಥವಾ ಕಾಲು ಭಾಗ ನೊಣಗಳು ನಮ್ಮಲ್ಲಿ ಇರ್ತವೆ, ರಾಣಿಯು ಕೋಶದಿಂದ ಹೊರ ಬಂದಾಗ ನಮಗೆ ಮತ್ತೆ ಪುನಃ ಅದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಪರಾರಿ ಆಗುದಂದ್ರೆ ಪೆಟ್ಟಿಗೆ ಖಾಲಿಯಾಗಿ ಹೋಗುದು ನೊಣಗಳು, ಮತ್ತೆ ನಮಗೆ ಅದರಲ್ಲಿ ಏನು ಸಿಗೋದಿಲ್ಲ. ಹಾಗೆ ಪರಾರಿಯಾಗು ಇಂಥ ದಿವಸ ಈಗ ಇವತ್ತು ಬೆಳಿಗ್ಗೆ ಅದು ಪರಾರಿ ಆಗಬಹುದು ಅಂತ ಒಂದು ಮುನ್ಸೂಚನೆ ಸಿಗ್ತದೆ ಅದೇ ದಿವಸ ಬೆಳಿಗ್ಗೆ? ಹೌದು ಸಿಗ್ತದೆ. ಪರಾರಿ ಆಗುವ ಮೊದಲೇ ನೊಣಗಳು ಸ್ವಲ್ಪ ಪೆಟ್ಟಿಗೆಗೆ ಸ್ವಲ್ಪ ಏನು ವೃತ್ತಾಕಾರದಲ್ಲಿ ಸುತ್ತುತ್ತಾ ಇರ್ತವೆ ಬೆಳಿಗ್ಗೆ. ಸಾಮಾನ್ಯವಾಗಿ 11 ಗಂಟೆ ಒಳಗಡೆ ಪರಾರಿ ಆಗ್ತದೆ ಪರಾರಿ ಆಗುವ ನೊಣಗಳು, ಮಧ್ಯಾಹ್ನ ನಂತರ ಪರಾರಿ ಆಗುದು ಅಂತ ಉರಿ ಇರುವೆ ಬಂದ್ರೆ ಮಾತ್ರ, ಇಲ್ಲದ್ರಿಂದಾಗಿ ಪರಾರಿ ಆಗುದಿದ್ರೆ ಸುಮಾರು 10-11 ಗಂಟೆ ಒಳಗಡೆ ಪರಾರಿ ಆಗ್ತದೆ. ಬೆಳಿಗ್ಗೆ ಒಂದು 8-8 ನಾವು ನೋಡಿದಾಗ ಅದಕ್ಕೆ ಸುತ್ತ ಬರ್ತಾ ಇರ್ತವೆ, ಅಂದ್ರೆ ವೃತ್ತಾಕಾರದಲ್ಲಿ ಸುತ್ತುತ್ತವೆ, ಮತ್ತೆ ಒಂದ್ಸಲ ಹೊರಗೆ ತುಂಬಾ ನೊಣಗಳು ಬಂದು ಮತ್ತೆ ಪುನಃ ಒಳಗೆ ಹೋಗ್ತವೆ. ಆ ಸಂದರ್ಭದಲ್ಲಿ ನಾವು ರಾಣಿ ತಡೆಗೇಟನ್ನ ಅಳವಡಿಸಿದ್ರೆ ಮತ್ತೆ ಪರಾರಿ ಆಗದಂತೆ ತಡೆಯಬಹುದು, ಮತ್ತೆ ಅದರೊಳಗಡೆ ಏನು ತೊಂದರೆ ಇದೆ ಅನ್ನೋದನ್ನು ಗಮನಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಮಾಡಬಹುದು. ಇರುವೆ ಅಥವಾ ಇನ್ನು ಹಲ್ಲಿ ಕೆಲವೊಮ್ಮೆ ಒಳಗೆ ಸೇರಿರ್ತದೆ ಅದರಿಂದಾಗಿಯ, ಅಥವಾ ಇನ್ನು ಮೊಟ್ಟೆ ಮರಿಗಳಿಲ್ಲದಿದ್ರೆ ಮೊಟ್ಟೆ ಮರಿ ಕೊಡುವುದು, ಈ ರೀತಿಯಾಗಿ ನಾವು ಅದನ್ನು ಮತ್ತೆ ಪುನಃ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಮೊದಲೇ ಪ್ರಾರಂಭದಲ್ಲಿ ರಾಣಿ ಹೊರಗೆ ಹೋಗುದಿಲ್ಲ, ಕೆಲಸಗಾರ ನೊಣಗಳು ಹೊರಗೆ ಹೋಗಿ ರಾಣಿಗೆ ಪ್ರಚೋದನೆ ಕೊಡ್ತವೆ ಸುತ್ತಾಕಾರದಲ್ಲಿ ಸುತ್ತುತ್ತಾ ಸುತ್ತುತ್ತಾ. ಸಾಮಾನ್ಯವಾಗಿ ಈ ಪ್ರದೇಶವನ್ನು ಗುರುತಿಸಿಕೋಸ್ಕರ ಹೊರ ಹಾರತಕ್ಕಂತಹ ನೊಣಗಳ ಹಾರಾಟವೇ ಬೇರೆ, ಈ ಪರಾರಿ ಆಗ್ಲಿಕ್ಕೆ ಅಥವಾ ಪಾಲಾಗ್ಲಿಕ್ಕೆ ಹೋಗುವ ಸಂದರ್ಭದ ನೊಣಗಳ ಹಾರಾಟವೇ ಬೇರೆ. ಅದನ್ನ ಅನುಭವದಿಂದ ನಮಗೆ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಗೇಟ್ ಅನ್ನು ಅಳವಡಿಸಿದ್ರೆ, ಈ ಪಾಲಾಗುವ ಸಂದರ್ಭದಲ್ಲಿ ರಾಣಿ ತಡೆಗೇಟನ್ನು ಅಳವಡಿಸಿದ್ರೆ ರಾಣಿ ಒಳಗಡೆ ಉರಿಯುತ್ತದೆ, ಹೊರಗೆ ಹೋದಂತಹ ನೊಣಗಳೆಲ್ಲ ಮತ್ತೆ ಒಳಗೆ ಬರ್ತವೆ. ಅಂತಹ ಸಂದರ್ಭದಲ್ಲಿ ಒಳಗಿರತಕ್ಕಂತಹ ರಾಣಿ ಕಣಗಳನ್ನು ತೆಗೆದ್ರೆ ಮತ್ತೆ ಪುನಃ ಪಾಲಾಗುವ ಪ್ರಮೇಯ ಕಡಿಮೆ ಇದೆ. ಈಗ ಒಂದು ದಿವಸ ಪರಾರಿ ಆಗುವುದನ್ನ ತಪ್ಪಿಸಿಕೊಂಡ್ರೆ ಮರುದಿವಸ ಮತ್ತೆ ಪ್ರಯತ್ನ ಪಡ್ತವ ಪರಾರಿ ಹೋಗಿಬಿಡು ಇವತ್ತು ಅಂತ? ಮರುದಿವಸ ಮತ್ತೆ ಪ್ರಯತ್ನ ಪಡ್ತವೆ. ಅಂದ್ರೆ ನಾವು ಆ ಪರಾರಿ ಆಗ್ಲಿಕ್ಕೆ ಕಾರಣಗಳನ್ನು ನೋಡಿ ಅದನ್ನು ಪರಿಹರಿಸಿದ್ರೆ ಮತ್ತೆ ಪರಾರಿ ಆಗುದಿಲ್ಲ. ಮುಖ್ಯವಾಗಿ ಆ ಮೊಟ್ಟೆ ಮರಿಗಳನ್ನು ನಾವು ಕೊಟ್ಟ ಕೂಡಲೇ ಮರುದಿವಸದಿಂದ ಎಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸ್ತವೆ.

ಕೋಕಾ 24,500 27,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ತೆಂಗಿನಕಾಯಿ ಒಂದನೇ ವರ್ಗ 1,000 20,000 ಎರಡನೇ ವರ್ಗ 1,000 18,000 ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,250, ಕಟ್ಟ ಸಾಂಬಾರ್ 3,500 4,100, ಐಆರ್ 8 3,450 4,250, ಭತ್ತ ಆಮದು ಕ್ವಿಂಟಾಲಿಗೆ 2,100 2,300, ಆಮದು ಹಳದಿ ಕ್ವಿಂಟಾಲಿಗೆ 4,000 4,800, ಕೆಂಪು 4,200 4,600, ಕಪ್ಪು 4,250 4,900, ಮೆಣಸು ಕ್ವಿಂಟಾಲಿಗೆ 19,000 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 62,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 4,500, ಕದಳಿ 5,500 6,500, ಗಾಳಿ 4,000 5,500, ನೇಂದ್ರ 6,000 7,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ.